ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:30:18 ಪ್ರಕೃತಿಯಂತೆ ಮನುಷ್ಯನು ಸಹ ಫಲಿಸದ ಹಳೆಯ ಕನಸುಗಳನ್ನು ಕಳೆದುಕೊಂಡು ಹೊಸದನ್ನು ನಿರ್ಮಿಸುವ ಹಳೆಯದನ್ನು ನವೀಕರಿಸುವ ಕಾರ್ಯದಲ್ಲಿ ತೊಡಗಬೇಕು. ಇದು ಹಿತನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ ಗುಬ್ಬಿ ಮಾಡುವ ಮುಸಂಜೆಯ ನಮಸ್ಕಾರಗಳು. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಆರಂಭಕ್ಕೆ ಕೇಳೋಣ. ಜೀವನ ಯಜ್ಞ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್. ಅಷ್ಟಮಾರ್ಥಾಯ ಪಂಚ ಪಂಚಪತ್ರ ಪುಷ್ಪದಂತ ವೀರಭದ್ರಾಯ ಶಿವ ಶಿವ ಶಿವ ಶಿವ ಹೇ ಗೌರಿ ಶಂಕರ ಶಿವ ಶಿವ ಶಿವ ಶಿವ ಶಿವ ಶಿವ ಉಮಾ ಮಹೇಶ್ವರ ಶಿವ ಶಿವ ಶಿವ ಶಿವ ಹೇ ಗೌರಿ ಶಂಕರ ಶಿವ ಶಿವ ಶಿವ ಶಿವ ಶಿವ ಶಿವ ಉಮಾ ಮಹೇಶ್ವರ ಎದ್ದು ಬಾರ ಮುರಹರ ಮಾಡು ದುಷ್ಟ ಸಂಹಾರ ಎದ್ದು ಬಾರ ಮುರಹರ ಮಾಡು ದುಷ್ಟ ಸಂಹಾರ ಎದ್ದು ಬಾರ ಮುರಹರ ಮಾಡು ದುಷ್ಟ ಸಂಹಾರ ನರೇಶ್ ಅಯ್ಯರ್ ಅವರ ಧ್ವನಿಗಳಲ್ಲಿ ಕೇಳಿ ಅಪ್ಪಯ್ಯ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ಅದೇನು ಎಂದು ಕೇಳಬೇಕು ಯಾರ ಬಳಿಗೆ. ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ಅದೇನು ಎಂದು ಕೇಳಬೇಕು ಯಾರ ಬಳಿಗೆ. ಮನಸ್ಸಿಗೂ ಮನಸ್ಸಿಗೂ ಪ್ರಥಮ ಸಿಂಚನ, ಮನಸ್ಸಿನ ಒಳಗೆ ನವಿರಾದ ಮಂಥನ. ಎಂದು ಇರದ ರೋಮಾಂಚನ, ಮಾತಿಗೂ ಸಿಗದ ಈ ಸುಖವೇ ನೂತನ. ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ಅದೇನು ಎಂದು ಕೇಳಬೇಕು ಯಾರ ಬಳಿಗೆ. ಕುಣಿದರು ನಲಿದರು ಕಣ್ಣಲ್ಲಿ ತೋರುತ್ತಾ ನಿಂದರು ಹಗಲು ಇರುಳೆಲ್ಲ ಇವರಿಗರಿವೆಲ್ಲ ಬೆಸೆದುಕೊಂಡಾಯ್ತು ಇವರು ಪ್ರೀತಿವಂತೇನು ಸ್ನೇಹ ಇದುವೇನು ತಿಳಿದುಕೊಂಡಿಲ್ಲ ಯಾರು ರೋಮಾಂಚನ ಮಾತಿಗೂ ಸಿಗದ ಈ ಸುಖವೇನು ತನ ಒಂದು ಮಾತು ಉದಯವಾಯ್ತು ಎದೆಯ ಒಳಗೆ ಅದೇನು ಎಂದು ಕೇಳಬೇಕು ಯಾರ ಬಳಿಗೆ ಮನಸ್ಸಿಗೂ ಮನಸ್ಸಿಗೂ ಮನಸ್ಸಿಗೂ ಮನಸ್ಸಿಗೂ ಪ್ರಥಮ ಸಿಂಚನ ಪ್ರಥಮ ಸಿಂಚನ ಮನಸ್ಸಿನ ಒಳಗೆ ಮನಸ್ಸಿನ ಒಳಗೆ ನವಿರಾದ ಮಂಥನ ವಾದ ಮಂಥನ ಎಂದು ವಿರದ ಮಂಚನ ಮಾತಿಗೂ ಸಿಗದ ಸುಖವೇ ಗೀತೆಗೆ ಧ್ವನಿಯಾಗಿ ಸಂಗೀತ ನೀಡಿದ್ದಾರೆ ಗುರುಕಿರಣ್. ಚಿತ್ರ ಎ ಸೆಕೆಂಡ್ ಹ್ಯಾಂಡ್ ಲವರ್. ನಾನೇತಕ್ಕೆ ನಿಲ್ಲಲಿ ಈ ಆತನೇ ಹೇಗೆ ನಾ ಹೇಳಲಿ ನೀರಾಗಿದೆ ನೋಡು ಈ ಕಣ್ಣಲಿ ಈ ಜೀವ ಚೂರಾಗಿದೆ ನನ್ನಲಿ ನಾನೇ ತಗೆ ನಿಲ್ಲಲಿ ಆತ್ಮೀಯ ಕೇಳಗರಿ ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 5:56.53. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಗೀತೆಗೆ ನವೋದಯ ಡೇಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಮಧ್ವೇಶ್ ಭಾರದ್ವಾಜ್. ಸಾವಿರ ಸಾವಿರ ಸುಂದರ ಕ್ಷಣಗಳು ನೋಡುತ್ತಾ ಮುಗಿದವು ಎಷ್ಟು ಬೇಗ. ಸ್ನೇಹದ ಭಾವದ ಚಂದದ ದಿನಗಳು ಆಡುತ್ತ ಕಳೆದವು ಹೊರಡೋದೀಗ. ವಿದಾಯದ ನೋವಲ್ಲಿ ಹನಿ ಇದೆ ಕಣ್ಣಲ್ಲಿ. ಏಳೇಳು ಜನ್ಮಕ್ಕೆ ಸಾಕಾಗು ಸ್ನೇಹವ ಬರಿ 7 ವರುಷದಿ ನೀಡಿದೆ. ನವೋದಯ ಡೇಸ್, ನವೋದಯ ಡೇಸ್, ನವೋದಯ ಡೇಸ್, ನಮ್ಮ ನವೋದಯ ಡೇಸ್, ನವೋದಯ ಡೇಸ್, ನವೋದಯ ಡೇಸ್, ನವೋದಯ ಡೇಸ್, ನಮ್ಮ ನವೋದಯ ಡೇಸ್. ಹೌಸಿನ ದಿನಚರಿ ಮೆಸ್ಸಿನ ಸವಿಕರಿ ಮರೆಯೋದು ಹೇಗೆ. ಪ್ರಾರ್ಥನೆ ಹಾಡನು ಲೈಬ್ರರಿ ಓದನು ಆಡಿದ ಗ್ರೌಂಡನು ಮರೆಯೋದು ಹೇಗೆ. ಬೆಳಕಂತೆ ದಾರಿಯ ತೋರಿದ ಗುರುವನ್ನು ಮರೆಯಲಾರೆ. ಮಗುವಂತೆ ನಮ್ಮನು ಸಲುಹಿದ ಸಿಬ್ಬಂದಿ ನಾನೆಂದು ಮರೆಯಲಾರೆ. ನವೋದಯ ಡೇಸ್, ನವೋದಯ ಡೇಸ್, ನವೋದಯ ಡೇಸ್, ನಮ್ಮ ನವೋದಯ ಡೇಸ್, ನವೋದಯ ಡೇಸ್, ನವೋದಯ ಡೇಸ್, ನವೋದಯ ಡೇಸ್, ನಮ್ಮ ನವೋದಯ. Thank you.

ಮುಂದೆ ಕೇಳಿ ಕೋಡಗನ ಕೋಳಿ ನುಂಗಿತ ಚಿತ್ರದ ಗೀತೆ. ಹಾಡಿದ್ದಾರೆ ಚೈತ್ರ ಹಾಗೂ ಹೇಮಂತ್. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ನಮ್ಮ ಬಸವ ಚಿತ್ರದ ಗೀತೆ